ಕರಾವಳಿಯ ಅಪಾಯಕಾರಿ ಪ್ರವೃತ್ತಿ ಈಗ ಉತ್ತರ ಕರ್ನಾಟಕಕ್ಕೂ ಹಬ್ಬಿದೆ ಎಂದು ದೂರಿದ್ದಾರೆ. ಕೊಪ್ಪಳದಲ್ಲಿ ಆಗಸ್ಟ್ 3ರಂದು ಪರಿಶಿಷ್ಟ ಸಮುದಾಯದ ಗವ್ವಿಸಿದ್ದಪ್ಪ ನಾಯಕ್ ಎಂಬಾತನನ್ನು ಹತ್ಯೆ ಮಾಡಲಾಗಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ಖರೀದಿ ಜೋರಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಇಂದಿನಿಂದಲೇ ಗಗನಕ್ಕೇರಿದೆ. ಮಲ್ಲಿಗೆ ಹೂವಿನ ಬೆಲೆ ಕೆಜಿಗೆ 1,600 ರೂಪಾಯಿ ಗಡಿ ದಾಟಿದೆ. ಕಾಕಡ ಮಲ್ಲಿಗೆ ಹೂವಿನ ಬೆಲೆ 1,000 ರೂಪಾಯಿ, ಸೇವಂತಿಗೆ ಹೂವು ಕೆಜಿಗೆ 400-500 ರೂಪಾಯಿ, ಗುಲಾಬಿ ಹೂವಿನ ಬೆಲೆ 250 ರೂಪಾಯಿಯಿಂದ 300 ರೂಪಾಯಿ ತಲುಪಿದೆ. ನಾಳೆ ಹೂವಿನ ಬೆಲೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇದೇ ವೇಳೆ ಸೇಬು 200 ರೂಪಾಯಿ, ದಾಳಿಂಬೆ ಹಣ್ಣಿನ ಬೆಲೆ 150 ರೂಪಾಯಿ ತಲುಪಿದೆ. ತರಕಾರಿ ಬೆಲೆಯೂ ಗಗನಕ್ಕೇರಿದೆ. ಇದೆಲ್ಲದರ ನಡುವೆ ಹಬ್ಬದ ಖರೀದಿ ಜೋರಾಗಿದೆ. ರಾಜ್ಯ ಸರ್ಕಾರ ಹೆಚ್ಚು ಮುತುವರ್ಜಿ ವಹಿಸಿ ಕುರಿಗಾಹಿಗಳ ಸಮಸ್ಯೆಗೆ ಮುಕ್ತಿ ಸಿಗುವ ನಿಟ್ಟನಲ್ಲಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಶಹಾಪುರ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಲಸೆ ಕುರಿಗಾರರಿಗೆ ಗುರುತಿನ ಚೀಟಿ ವಿತರಿಸಿ ಮಾತನಾಡಿದ ಅವರು, ಅನಾಹುತದಲ್ಲಿ ಕುರಿಗಳು ಸಾವನ್ನಪ್ಪಿದರೆ ಒಂದು ಕುರಿಗೆ 7,500 ರೂಪಾಯಿ ಪರಿಹಾರ ನೀಡುವ ಕಾರ್ಯಕ್ಕೆ ಮರು ಚಾಲನೆ ನೀಡಲಾಗಿದೆ. ಡಿಸಿಸಿ ಬ್ಯಾಂಕ್ ಖಾದಿ ಬೋರ್ಡ್ ಒಪ್ಪಂದ ಮಾಡಿಕೊಂಡಿದ್ದು 2,00,000 ರೂಪಾಯಿವರೆಗೆ ಕುರಿ ಖರೀದಿ ಮಾಡಲು ಸಾಲ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ರಸಗೊಬ್ಬರಗಳ ಕೊರತೆ ಉಂಟಾಗದಂತೆ ಕ್ರಮ ವಹಿಸುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಯೂರಿಯಾ ಡಿಎಪಿ ಗೊಬ್ಬರಕ್ಕೆ ಹೆಚ್ಚು ಬೇಡಿಕೆ ಇದೆ. ರಸಗೊಬ್ಬರ ದಾಸ್ತಾನು ಅಂಗಡಿ ಮಳಿಗೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಹಾನಿಗೊಳಗಾಗುವ ಪ್ರದೇಶಗಳಿಗೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸೂಚನೆ ನೀಡಿದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿ ಹಾಗೂ ಶಾಲಾ ಕೊಠಡಿಗಳಲ್ಲಿ ಕೂಡಲೇ ಸುರಕ್ಷಿತ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಕ್ರಮ ವಹಿಸುವಂತೆ ತಿಳಿಸಿದ್ದಾರೆ. ಮಕ್ಕಳ ರಕ್ಷಣೆ ಹಿತದೃಷ್ಟಿಯಿಂದ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಮಾರ್ಗದರ್ಶಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಬಂಗಾರಪೇಟೆ ತಾಲೂಕಿನ ಹುಲಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ಯೋಜನೆಗಳ ಜನಸುರಕ್ಷಾ ಅಭಿಯಾನ ಜರುಗಿತು. ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಸಲಹೆಗಾರ ನಾಗೇಂದ್ರ ಕುಮಾರ್ ಮಾತನಾಡಿ, ಗ್ರಾಹಕರು ಯಾವುದೇ ರೀತಿಯ ಆನ್ಲೈನ್ ವಂಚನೆಗೆ ಒಳಗಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ಹಣಕಾಸು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ಬ್ಯಾಂಕ್ ಶಾಖೆಗಳು ಹಾಗೂ ಎಟಿಎಂ ಕೇಂದ್ರಗಳ ಭದ್ರತೆಗೆ ಬ್ಯಾಂಕ್ ಸಿಬ್ಬಂದಿ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಸೂಚಿಸಿದ್ದಾರೆ. ಹಾಸನದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರಿಟಿಕಲ್ ಕೇರ್ ಸೆಂಟರ್ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 13 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಹಾಗೂ ಸುಮಾರು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ವೈದ್ಯಕೀಯ ವಿದ್ಯಾರ್ಥಿಗಳ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡಕ್ಕೂ ಭೂಮಿ ಪೂಜೆ ನೆರವೇರಿಸಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಹಾರಾಣಿ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ 35 ರನ್ಗಳಿಂದ ಮಂಗಳೂರು ಡ್ರ್ಯಾಗನ್ಸ್ ತಂಡವನ್ನು ಸೋಲಿಸಿದೆ. ಇನ್ನೊಂದು ಪಂದ್ಯದಲ್ಲಿ ಶಿವಮೊಗ್ಗ ಲಯನೆಸ್ ತಂಡವನ್ನು ಮೈಸೂರು ವಾರಿಯರ್ಸ್ ತಂಡ 27 ರನ್ಗಳಿಂದ ಪರಾಭವಗೊಳಿಸಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ವಿಕ್ಟೋರಿಯಾ ವಾಣಿ ವಿಲಾಸ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಕಾರ್ಯವೈಖರಿ ಪರಿಶೀಲನೆ. ಧರ್ಮಸ್ಥಳ ಪ್ರಕರಣ, ಅರಣ್ಯದೊಳಗೆ ಅಕ್ರಮವಾಗಿ ಶವ ಹೂತಿರುವುದು ಸಾಬೀತಾದರೆ ತಪ್ಪಿತಸ್ಥರ ವಿರುದ್ದ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ, ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಎಚ್ಚರಿಕೆ. ಬೆಂಗಳೂರಿನಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಕಾಮಗಾರಿ ಚುರುಕುಗೊಳಿಸುವಂತೆ ಜಲಮಂಡಳಿ ಸೂಚನೆ. ಹಾಗೂ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಬಿರುಸು, ಹೂವು ಹಣ್ಣುಗಳ ಬೆಲೆ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹಲೋ ಕೃಷಿರಂಗ, ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ದೇಸಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ. ಭಾಗವಹಿಸುವ ತಜ್ಞರು ಎಸಿ ಮಂಜು, ಉಪ ಕೃಷಿ ನಿರ್ದೇಶಕರು, ರಾಜ್ಯ ಪೀಡೆನಾಶಕ ಪರೀಕ್ಷಣಾ ಪ್ರಯೋಗಾಲಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ನಮ್ಮ ರಾಜ್ಯವ್ಯಾಪಿ ನೇರ ಪ್ರಸಾರಕ್ಕೆ ಇನ್ನೊಮ್ಮೆ ಸ್ವಾಗತ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ದೇಶಿ ಬಿತ್ತನೆ ಬೀಜಗಳ ಸಂರಕ್ಷಣೆ, ಅಂದರೆ ಕೃಷಿ ಬೆಳೆಗಳ ಬಿತ್ತನೆ ತಳಿಗಳ ಸಂರಕ್ಷಣೆ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಪೀಡೆನಾಶಕ ಪರೀಕ್ಷಾ ಪ್ರಯೋಗಾಲಯದ ಉಪನಿರ್ದೇಶಕರಾದ ಶ್ರೀ ಎಸಿ ಮಂಜು ಅವರು. ಮಂಜು ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ, ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳ್ರಿ, ಮತ್ತೆ ಉತ್ತರವನ್ನ ಪಡ್ಕೊಳ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಪಡ್ಕೊಳ್ರಿ. ಫೋನ್ ನಂಬರ್ ಈ ತರ ಇದೆ, 2237047477. 2237477477. ಇನ್ನೊಂದು ಫೋನ್ ಸಂಖ್ಯೆ 2237048888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಆದಷ್ಟು ರೇಡಿಯೋ ಸೆಟ್ಟನ್ನು ಕೇಳುಗರು ದೂರ ಬಿಟ್ಟು ನಮಗೆ ಮಾತಾಡಿ, ಇಲ್ಲದೆ ಹೋದರೆ ಅದು ಪ್ರತಿಧ್ವನಿ ಆಗ್ತದೆ. ಅದರಿಂದ ಸ್ವಲ್ಪ ಗಮನವಿಟ್ಟು ಕೇವಲ ಪ್ರಶ್ನೆಯಷ್ಟೇ ಕೇಳಿ. ಉದ್ದ ಹೆಸರಿಂದ ನಮಗೆ ಕರೆದ್ರೆ ಅದು ಸುಮ್ಮನೆ ಕಿರಿಕಿರಿ ಆಗುತ್ತೆ. ಆದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹತ್ವವಾದ ಮಾಹಿತಿ ಇವತ್ತು ನಾವು ಪಡ್ಕೊಳ್ಳೋರಿದ್ದೇವೆ. ಮಂಜು ಸರ್ ಅವರೇ, ಹೇಳಿ, ಈ ಒಂದು ಕೃಷಿ ಬೆಳೆಗಳ ದೇಶಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮ ರಾಜ್ಯ ಸರ್ಕಾರದಿಂದ ಹೇಗಿದೆ? ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ 2017 ಸಾವಯವ ಮತ್ತು ಸಿರಿಧಾನ್ಯದ ಅಂತಾರಾಷ್ಟ್ರೀಯ ಮೇಳಗಳನ್ನು ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಂಗೆ ದೇಸಿ ತಳಿಗಳಿಗೂ ಸಹ ಇದರ ಮಹತ್ವತೆಯನ್ನು ಅರಿವು ಮೂಡಿಸಬೇಕು ರೈತರಿಗೆ, ಮತ್ತು ಸಂರಕ್ಷಣೆ ಮಾಡ್ತಿರತಕ್ಕಂಥ ರೈತರಿಗೆ ಕೃಷಿ ಇಲಾಖೆ ಮೂಲಕ ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಕಳೆದ ಬಾರಿ 2024 ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಯವ್ಯಯ ಭಾಷಣದಲ್ಲಿ ದೇಸಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ಮೂಲಕ ಅನುಷ್ಠಾನ ಮಾಡಲು ಘೋಷಣೆ ಮಾಡಿದ್ದಾರೆ ಸರ್. ಈಗ ಈ ಗುರುತು ಮಾಡಬೇಕಾದ್ರೆ ಯಾವ್ಯಾವ ಗುಣಲಕ್ಷಣ ಇರಬೇಕು ನಮ್ಮ ದೇಸಿ ತಳಿಗಳಲ್ಲಿ? ರೈತರು ತಲೆಮಾರುಗಳಿಂದ ಏನ್ ಬೆಳೆದಂತ ಸಾಂಪ್ರದಾಯಿಕ ಪ್ರಭೇದಗಳನ್ನ ಮತ್ತೆ ಸ್ಥಳೀಯವಾಗಿ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಆ ಸ್ಥಳೀಯವಾಗಿ ಸೂಕ್ತವಾಗಿರುವಂತಹ ಬೆಳೆಗಳನ್ನ ಏನ್ ಕೃಷಿ ಬೆಳೆಗಳನ್ನ ಬೆಳೀತಿರ್ತಾರೆ ಅವರು, ಮತ್ತೆ ದೇಸಿ ತಳಿಗಳಲ್ಲಿ ವಿಶಿಷ್ಟವಾದ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದು. ಬಹುಮುಖ್ಯವಾಗಿ ಇಲಾಖೆ ಮೂಲಕ ನೋಟಿಫೈಡ್ ವೆರೈಟಿ ಏನ್ ಹೇಳ್ತೀವಿ ಅದನ್ನ ಹಾಗೂ ಮಾಡಿರೋಂತ ವೆರೈಟಿಗಳು ಅಥವಾ ತಳಿಗಳು ಇರಬಾರ್ದು ಸರ್. ಕೇವಲ ರೈತರೇ ಸಂರಕ್ಷಣೆ ಮಾಡಿದಂತ ತಳಿಗಳು ಈ ಯೋಜನೆಗಳನ್ನ ಒಳಪಡಿಸಿದೀವಿ. ಮತ್ತೆ ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಬೇಕು ಅಂತ ಯಾವ ತರ ಯೋಜನೆ ಮಾಡಲಾಗಿದೆ ಸರ್? ಇದನ್ನ 5 ವರ್ಷದಲ್ಲಿ ಕೃಷಿ ಇಲಾಖೆ ಮೂಲಕ ಇದನ್ನ ಅನುಷ್ಠಾನ ಮಾಡಕ್ಕೆ ನಾವು ಯೋಜನೆಯನ್ನ ಹಾಕೊಂಡಿದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಏನು ಕಣ್ಮರೆ ಆಗುತ್ತಿರುವ ಈ ಆಯಾ ಸ್ಥಳೀಯ ಪ್ರದೇಶಕ್ಕೆ ಅನುಗುಣವಾಗಿರತಕ್ಕಂತಹ ದೇಸಿ ತಳಿಗಳ ಗುರುತಿಸುವಿಕೆ, ಸಂರಕ್ಷಣೆ ಮಾಡೋದು, ಅಭಿವೃದ್ಧಿ, ಪ್ರಚಾರ ಮತ್ತು ರೈತರಿಗೆ ಉತ್ತೇಜನ ಮಾಡುವಂತ ಕಾರ್ಯಕ್ರಮನ ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದೀವಿ. ಓಕೆ ಓಕೆ, ನಮಸ್ಕಾರ. ಕೇಳುಗರೆ ಕೇಳಿ ಪ್ರಶ್ನೆ, ತಾವು ಯಾವೂರಿಂದ ಕರೆ ಮಾಡ್ತಿದ್ದೀರಿ, ಹೆಸರು ಹೇಳಿ ಸರ್? ಬೆಳಗಾವಿ ಜಿಲ್ಲೆ ಸೌಂದರ್ಯ ತಾಲೂಕು. ಹೆಸರು? ಹೆಸರು ರಮೇಶ. ಕೇಳಿ ರಮೇಶ್ ಅವರು ಪ್ರಶ್ನೆ. ನಿಮ್ ಫೋನ್ ನಂಬರ್ ಬೇಕಾಗಿತ್ತ? ಆಮೇಲೆ ಕೊಡ್ತಾರೆ, ಕಾಲ್ ಮಾಡಿ. ಈಗಲೇ ಹೇಳ್ಬೇಕಾಗಿತ್ತು ಕೊಡ್ತಾರೆ ಸರ್. 8277928 9834 8277928 9834 8277928 9834 ಪ್ರಶ್ನೆ ಇಲ್ಲ ನಿಮ್ದು? ಪ್ರಶ್ನೆ ಏನೂ ಇಲ್ಲ ನಿಮ್ದು? ಇಲ್ಲ ಸರ್, ನಂಬರ್ ಬೇಕಾಗಿತ್ತು ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಮಸ್ಕಾರ, ಜಿಲ್ಲೆ ಅಳ್ಳೂರು ಗ್ರಾಮದಿಂದ ಸರ್. ಹೆಸರು? ಸೋಮೇಗೌಡ ಅಂತ ಸರ್. ಕೇಳಿ ಸೋಮೇಗೌಡ್ರೆ. ಸರ್ ಏನಿಲ್ಲ ಸರ್, ಈ ದೇಸಿ ತಳಿ ಅಂತ ಹೇಳಿದಲ್ಲ ಬತ್ತದ್ದು. ಹಾ, ಕೃಷಿ ಬೆಳೆಗಳದ್ದು. ಕೃಷಿ ಬೆಳೆದು ಸರ್, ನಮ್ಮ ತಂದೆ ಅವರು ಆ ಕಾಲದಲ್ಲಿ ಈ ಕೆಂಪು ರಾಜ್ಮುಡಿ ಬಿಳಿ ರಾಜ್ಮುಡಿ ಅಂತ ಬೆಳೀತಾ ಇದ್ದ ಸರ್. ಅವಾಗ ಗದ್ದೆಲಿ ಸಣ್ಣ ಭತ್ತ ಸರ್ ಅದು. ಸರ್ ಇವಾಗ ಸಿಗುತ್ತೆ ಸರ್? ಇವಾಗ ಸಿಗುತ್ತೆ ಸರ್, ಮತ್ತೆ ಅದೇ ತಳಿ ಸಿಗುತ್ತಲ್ಲ? ಅದೇ ತುಂಬಾ ಲಾಂಗ್ ಬೆಳೀತಾ ಇತ್ತು ಸರ್, ಲಾಂಗ್ ಎತ್ತರಕ್ಕೆ ಬೆಳೀತಾ ಇತ್ತು ಭತ್ತ. ಸಿಗುತ್ತೆ, ನೀವು ಹುಡ್ಕೊಂಡು ಹೋದ್ರೆ. ಇಲ್ಲಿ ಬೀಜ ಮೇಳ ಮೊನ್ನೆ ಮಾಡಿದ್ರಲ್ಲ ಬೆಂಗಳೂರಲ್ಲಿ. ಸರಿ ಸರ್, ಅದಕ್ಕೆ ಮಾಹಿತಿ ಕೇಳುವಂತ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಆಯ್ತು ಸರ್. ಹಲೋ, ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ರೀ. ಹೇಳಿ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ರಾಯಬಾಗ್ನಿಂದ ಭೀಮರಾವ್ ಕುಕಟ್ಟೆ ಮಾತಾಡೋದ್ರಿ. ಕೇಳ್ರಿ ಭೀಮರಾವ್ ಜಿ. ನಾವ್ ಒಂದ್ 1/2 ಎಕರೆ ತೊಗರಿ ಹಾಕಿದೇವ್ರಿ, ಮೇ ಲಾಸ್ಟ್ ಒಳಗ್ರಿ ಜವಾರಿ. ಅದು ಸ್ವಲ್ಪ ಸಾಧಾರಣ 2.5-3 ಫುಟ್ ಬಂದೈತ್ರಿ. ಅದು ಜರ ಜಿಗಿ ಬೆಳಾದೈತ್ರಿ, ಯಾವ ಔಷಧ ಹೊಡಿಬೇಕಂತ ಕೇಳಿದ್ರಿ. ಅಲ್ಲ, ಇದು ನೀವು ಪ್ರಶ್ನೆ ಕೇಳ್ತಾ ಇರೋದು ಈಗ ಕೀಟ ತಜ್ಞರಿಗಲ್ಲ ನೀವು ಕೇಳ್ತಾ ಇರೋದು. ಇವರು ಕೀಟ ಸಂರಕ್ಷಣೆ ಮಾಡೋರು. ನಮಸ್ಕಾರ ಸರ್. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ, ಮೈಸೂರಿಂದ ಗೊತ್ತಾಯ್ತು. ನಿಮ್ಮ ರೇಡಿಯೋ ಸೆಟ್ 2 8 ಮಾತಾಡಿ. ಗೊತ್ತಾಯ್ತು. ಪ್ರಶ್ನೆ ಕೇಳಿ. ಪ್ರಶ್ನೆ ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ, ಹಲೋ ಕೇಳಿ ಕೇಳಿ ಕೇಳಿ. ಇದು ಸರಿಯಾದ ಬಿತ್ತನೆ ಬೀಜಗಳ ಗುಣಮಟ್ಟ ಇನ್ನು ಇದೇ ಗುಣಮಟ್ಟ ಇನ್ನು 10 ವರ್ಷಕ್ಕೆ ಪರೀಕ್ಷೆ ಮಾಡುದು ಇದೇ ಗುಣಮಟ್ಟ ಇರ್ತದ ಅಂತ ನನ್ನ ಪ್ರಶ್ನೆ ಗುರುಗಳ. ಇದು ಗುಣಮಟ್ಟದ್ದಲ್ಲ ಶೆಟ್ರೆ, ಇದು ದೇಶಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮ. ನಾವು ಸಂರಕ್ಷಣೆ ಮಾಡ್ಕೊಂಡು ಹೋದ್ರು, ಇದೇ ತಳಿಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋದ್ರು, ಈ 10 ವರ್ಷಕ್ಕೂ ಈ ತಳಿಗಳ ಸಂರಕ್ಷಣೆ ಬೆಲೆ ಇರ್ತದ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಸರ್, ಅದೇ ಉದ್ದೇಶದಿಂದ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವ ಎಲ್ಲಾ ದೇಸಿ ತಳಿಗಳ ಏನ್ ಸಂರಕ್ಷಣೆ ಮಾಡ್ತಿದ್ದಾರೆ ಅವರನ್ನ ಮೊಬೈಲ್ ಆಪ್ ಮೂಲಕ ಈಗಾಗಲೇ ನಾವು ದತ್ತಾಂಶನ ಸಂಗ್ರಹಣೆ ಮಾಡಿದೀವಿ. ಮತ್ತೆ ಆ ರೈತರು ಏನ್ ಸಂರಕ್ಷಣೆ ಮಾಡಿದ್ದಾರೆ, ತಲೆ ತಲಾಂತರದಿಂದ ಏನ್ ಸಂರಕ್ಷಣೆ ಮಾಡಿದ್ದಾರೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನ, ಆ ಬಿತ್ತನೆ ಬೀಜಗಳನ್ನ ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ GKVKಯಲ್ಲಿ ಆ ತಳಿಗಳನ್ನ ನಾವು ಜೀನ್ ಬ್ಯಾಂಕ್ ಅಲ್ಲಿ ಸಂರಕ್ಷಣೆ ಮಾಡಿದೀವಿ ಸರ್. ಮತ್ತೆ ಯಾವ್ಯಾವ ರೈತರು ಆ ತಳಿಗಳನ್ನ ಬೆಳೀತಿದ್ದಾರೆ, ಈಗ ಉದಾಹರಣೆಗೆ ಎಲ್ಲರೂ ನಾವು ರಾಜಮುಡಿ ಬೆಳೀತಿದೀವಿ ಅಂತಾರೆ, ಎಲ್ಲರೂ ಕರಿಕಗ್ಗ ಬೆಳೀತಿದೀವಿ ಅಂತಿದ್ದಾರೆ, ಎಲ್ಲರೂ ಮೇದಿನಿ ಭತ್ತ ಬೆಳೀತಿದ್ದೀನಿ ಅಂತಿದ್ದಾರೆ. ಸೊ ಅದನ್ನೆಲ್ಲ ಭತ್ತದ ಯಾವುದು ಹೆಚ್ಚಿನ ಜೈವ ವೈವಿಧ್ಯತೆ ಇರೋಂಥದ್ದನ್ನ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆಗೆ ನಾವೀಗ ಆಲ್ರೆಡಿ ಬಿತ್ತನೆ ಬೀಜಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಈ ಒಂದು ಏನು ತಳಿಗಳನ್ನ ಶುದ್ಧೀಕರಣ ಮಾಡೋ ಕೆಲಸ ಪ್ರಾರಂಭ ಮಾಡಿದೀವಿ. ಓಕೆ ಸಂತೋಷ. ಮಂಜು ಸರ್ ಅವರೇ, ಈಗ ಈ ಒಂದು ಹೊಸ ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದ್ದೀರಲ್ಲ ಸಂರಕ್ಷಣಾ ಕಾರ್ಯಕ್ರಮ, ಇದರಲ್ಲಿ ಆಯ್ಕೆಯಾಗಿರುವಂತಹ ಬೆಳೆಗಳು ಯಾವ್ದು ಅದನ್ನು ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸರ್, ನಾವು ಕೇಂದ್ರ ಕಚೇರಿಯ ಅಡ್ವೈಸರಿ ಕಮಿಟಿಯಲ್ಲಿ ನಿರ್ಧರಿಸಿದಂತೆ 20 ಕೃಷಿ ಬೆಳೆಗಳನ್ನ ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಯಾವ್ಯಾವ್ದು? ಭತ್ತ, ರಾಗಿ, ಜೋಳ, ತೊಗರಿ, ಹುರುಳಿ, ಅವರೆ, ಅಲಸಂದೆ, ಮಡಿಕೆ ಕಾಳು, ಹುಚ್ಚೆಳ್ಳು, ಕುಸುಬೆ, ಎಳ್ಳು, ನವಣೆ, ಸಾವೆ, ಊದಲು, ಕೊರಲೆ, ಆರ್ಕ, ಬರಗು, ಹೆಸರು, ಗೋಧಿ ಮತ್ತು ಮೆಣಸಿನಕಾಯಿ, ಇಷ್ಟು ಬೆಳೆಗಳನ್ನ ನಾವು ಕೃಷಿ ಇಲಾಖೆ ಮೂಲಕ ಆಯ್ಕೆ ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷ. ಒಂದು ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ ಕೇಳಿ ಸರ್, ಹೆಸರೇಳಿ ಎಲ್ಲಿಂದ? ನಮಸ್ತೆ ಸರ್, ಮಂಡ್ಯ ತಾಲೂಕು ದುದ್ದಾವ್ಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಸರ್. ಏ ಚಂದ್ರು, ಫೋನ್ ಯಾಕೆ ಬಂದಿಲ್ಲ ಅಂತ ನಾವು ಕಾಯ್ತಾ ಇದ್ವಿ, ಕೇಳಿ ಪ್ರಶ್ನೆನ. ಸರ್, ಬೀಜ ನಿಗಮ ಸರ್ ಈ ಅಂತಿರಲ್ಲ ಸರ್, ನಾಟಿ ಬೀಜಗಳೆಲ್ಲ ಸಿಗ್ತವೆ ಸರ್ ಈಗ ಅವೆಲ್ಲ? ಸರ್, ಇದು ಬೀಜ ನಿಗಮದಿಂದಲ್ಲ ಕೃಷಿ ಇಲಾಖೆ ಮೂಲಕ ಮಾಡ್ತಾ ಇದೀವಿ. ತಾವ್ ಹೇಳಿದ್ದು ಕರೆಕ್ಟ್ ಇದೆ, ನಾಟಿ ಏನು ದೇಸಿ ಬಿತ್ತನೆ ಬೀಜನೇ ನಾಟಿ ಬೀಜ ಅಂತ ಹೇಳ್ತೀವಿ. ಅದನ್ನ ರೈತರು ಏನ್ ಸಂರಕ್ಷಣೆ ಮಾಡ್ತಿದಾರೆ, ಈಗ ಕಲೆಕ್ಟ್ ಮಾಡಿದೀವಿ ಸರ್ ಎಲ್ಲಾ ರಾಜ್ಯದ ಸುಮಾರು 500-600 ರಾಶಿ ಭತ್ತ ಇವೆಲ್ಲ ಮನೇಲೆ ಮಡಿಕೆ ಆಗ್ತಿದ್ವ ಇವಾಗ ಅವೆಲ್ಲ ಸರ್. ಏನ್ ಏನ್ ಸರ್, ಇನ್ನೊಂದ್ಸಲ ಕೇಳಿ. ಅವೆಲ್ಲ ಕಣ್ಮರೆ ಆಗ್ತಾ ಇದ್ದಾವೆ. ಬರ್ನಿಂಗ್ ಭತ್ತ ಇವೆಲ್ಲ ಸರ್ ಇದನ್ನ ತಾವೇನು ಹೇಳ್ತಾ ಇದೀರಾ ಸರ್? ಇವಾಗ ಆತರ ಹಾಕೋಕಾಗಲ್ವಲ್ಲ ಅಂತ. ಅದೇ ಸರ್, ಈಗ ಏನು ಕಣ್ಮರೆ ಆಗ್ತಿರತಕ್ಕಂತ ಈ ಹಿಂದೆ ರೈತರು ಸಂರಕ್ಷಣೆ ಮಾಡ್ತಿದ್ದಂತ ಈ ಭತ್ತದ ಬೀಜಗಳನ್ನೇ ಕೃಷಿ ಇಲಾಖೆ ಮೂಲಕ ನಾವೀಗ ಕಲೆಕ್ಟ್ ಮಾಡಿದೀವಿ ಸರ್ ಎಲ್ಲ. ಅದನ್ನ ನಾವು ಏನು ತಲೆ ತಲಾಂತರದಿಂದ ಕಲೆಕ್ಟ್ ಮಾಡ್ತಿದ್ರು, ಈಗ ಹೊಸ ಜನರೇಷನ್ ಏನು ಹುಡುಗರಿದ್ದಾರೋ ಅದು ಕೃಷಿ ಮಾಡ್ತಿಲ್ಲ. ಏನ್ ಹಿಂದಿನ ಪೂರ್ವಿಕರಿದ್ರು ಅವ್ರು ಮಾಡ್ತಾ ಇದ್ರು ಸರ್. ಅದನ್ನೇ ಅದ್ ನಶಿಸಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೆಚ್ಚು ಬರ ಸಹಿಷ್ಣುತೆ ಇರೋಂತವು ಅಥವಾ ಸರ್ ಎಲ್ಲಾ ಭತ್ತದಲ್ಲಿ ಸುಮಾರು 1400 ಭತ್ತದ ತಳಿಗಳನ್ನ ಬೇರೆ ಬೇರೆ ಏನು ರೈತರು ಸಂರಕ್ಷಣೆ ಮಾಡ್ತಿದ್ರು, ಈಗ ಆಲ್ರೆಡಿ ಕೃಷಿ ಇಲಾಖೆ ಕಲೆಕ್ಟ್ ಮಾಡಿದೆ ಸರ್. ಮಾಡಿ ಅದನ್ನ ನಾವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜೀನ್ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ. ಆ ಸೀಡ್ಸ್ ತಗೊಂಡು ನಾವು ಈಗಲೇ ತಳಿ ತಜ್ಞರಿಗೆ ಕೊಟ್ಟಿದೀವಿ ಸರ್. ಅವರು ಅದನ್ನ ಬೆಳೆದ ನಂತರ ಯಾವ್ಯಾವ ಭತ್ತದ ತಳಿಗಳನ್ನ ರೈತರ ಹತ್ರ ಕಲೆಕ್ಟ್ ಮಾಡಿದ್ವು, ಆ ತಳಿಗಳ ವೈವಿಧ್ಯತೆಯನ್ನ ಗುರುತಿಸಿ ಮಾಡಿ ನಾವು ಮುಂದಿನ ದಿನಗಳಲ್ಲಿ, ಇದು 5 ವರ್ಷದ ಪ್ರೋಗ್ರಾಮ್ ಇಟ್ಕೊಂಡು, ಮುಂದಿನ ದಿನಗಳಲ್ಲಿ ಎಲ್ಲಾ ಏನ್ ನಶಿಸಿ ಹೋಗ್ತಿದ್ವು ಅವನ್ನೆಲ್ಲ ರೈತರಿಗೆ ಸಿಗೋ ಅಂತ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಸರ್. ಅವಾಗ ಮುಣಗುನ್ ಭತ್ತ ಅಂತ ಬೆಳಿತಿತ್ತು, ಒಂದ್ ಆಳು ಉದ್ದ ಮೇಲೆ ಇರ್ತಿತ್ತು, ಹುಲ್ಲು ಸರ್. ಹೌದು ಸರ್, ಆ ಭತ್ತಗಳ ಈಗ ರೈತರು ಏನ್ ಬೆಳೀತಾ ಇದಾರೋ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡಿದೀವಿ. ನಿಮ್ಮ ಹತ್ರ ಆ ತಳಿ ಬಿತ್ತನೆ ಬೀಜ ಇತ್ತು ಅಂದ್ರೆ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಮಾಡಿದ್ರೆ ನಾವು ಅದು ಕಲೆಕ್ಟ್ ಮಾಡ್ಕೊಂತೀವಿ. ಸರ್, ಈಗ ಯಾರು ರೈತರು ಬೆಳೀತಿದಾರೋ ಸುಮಾರು, ಈಗ ನಾವು ಭತ್ತದ ತಳಿ ಹೇಳಿದ್ನಲ್ಲ ಸರ್, ಸುಮಾರು 1400 ಹೆಚ್ಚು ಭತ್ತದ ತಳಿಗಳನ್ನ ನಾವು ಈಗ ಕಲೆಕ್ಟ್ ಮಾಡಿದೀವಿ ಮೊಬೈಲ್ ಆಪ್ ಮೂಲಕ. ಆ ಭತ್ತದ ತಳಿನೂ ಅದ್ರಲ್ಲಿ ಇರುತ್ತೆ, ಅದು ಅದನ್ನ ವಿಜ್ಞಾನಿಗಳ ಮೂಲಕ ಈಗ ಅದರದ್ದು ಏನು ಅದರದ್ದು ಗುಣ ವಿಶೇಷಗಳನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಸರ್, ನಮ್ಮ ಹೆಸರು ಗುರುರಾಜ್ ಅಂತ ಹೇಳಿ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಸರ್, ವ್ಯಾಕರಣ ಗ್ರಾಮ ಅಂತ ಹೇಳಿ. ಕೇಳಿ ಗುರುರಾಜ್. ಸರ್, ನಾವು ತೊಗರಿ ಬೆಳೆಗಾರರಿ ಸರ್. ಈಗ ದೇಸಿ ತೊಗರಿ ಬೆಳೆ, ದೇಸಿ ತೊಗರಿ ಸಿಗ್ತಾವ ಸರ್? ಸಿಗುತ್ತಲ್ಲ ಹೇಳಿ ಸರ್, ಹೆಸರೇನು ಸರ್ ದೇಸಿ ತೊಗರಿ? ಸರ್, ಈಗ ದೇಸಿದು ಲೋಕಲಿ ಏನು ರೈತರೇ ಇಟ್ಕೊಂಡಿದಾರೆ ಆ ಹೆಸರುಗಳಲ್ಲೇ ಕಲೆಕ್ಟ್ ಮಾಡ್ತಿದ್ದೀವಿ. ನಾವಿನ್ನು ಅದನ್ನ ಗುಣ ವಿಶೇಷಗಳನ್ನ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟ್ ಅನದರ್ ಇನ್ನ 3-4 ವರ್ಷ ನಂತರ ಅದನ್ನ ನಾವು ಸೀಡ್ ಮಲ್ಟಿಪ್ಲಿಕೇಶನ್ ಚೈನ್ ತಂದಾದ್ಮೇಲೆ ನಾವು ರಾಜ್ಯ ಸರ್ಕಾರದಿಂದ ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೊಡಬೇಕು ಅಂತ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದೀವಿ ಸರ್. ಈಗ ಸದ್ಯ ರೈತರು ಬೆಳೀತಿರೋದನ್ನ ನಾವು ರೈತರು ಈಗ ಬೆಳೀತಿರೋದನ್ನ ಕಲೆಕ್ಟ್ ಮಾಡಿದೀವಿ. ಈ ವರ್ಷ ವಿಜ್ಞಾನಿಗಳು ಕೊಟ್ಟಿದೀವಿ ಸರ್ ಅದನ್ನ, ಆ ವಿಶೇಷ ಗುಣಗಳನ್ನ ಕಂಡುಹಿಡಿಯಕ್ಕೆ. ಮುಂದೆ ಇನ್ನು 2-3 ವರ್ಷದಲ್ಲಿ ರಾಜ್ಯದ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಈ ವಿಶೇಷ ಗುಣ ಇರತಕ್ಕಂತ ದೇಸಿ ತಳಿಗಳನ್ನ ಸಹ ಕಾಪಾಡಿಕೊಂಡು ಲಭ್ಯ ಆಗಿರೋ ರೀತಿ ನಾವು ನೋಡ್ಕೊಂತೀವಿ ಸರ್. ಇಳುವರಿ ಇಲ್ಲ ತಾವೇನು ಅದಕ್ಕೆ ಸರ್, ಇದು ನೋಟಿಫೈಡ್ ವೆರೈಟಿ ಏನು ಅದು ಹೈ ಹೀಲ್ಡಿಂಗ್ ವೆರೈಟಿಗೆ ಕಂಪೇರ್ ಮಾಡಕ್ ಆಗಲ್ಲ ಈ ದೇಸಿಗಳನ್ನ. ಇದರಲ್ಲಿ ಶಾರ್ಟ್ ಡ್ಯೂರೇಷನ್ ಇರ್ಬೋದು, ಅಥವಾ ಇಳುವರಿ ಕಡಿಮೆ ಇರಬಹುದು, ಆದ್ರೆ ಡ್ರೌಟ್ ರೆಸಿಸ್ಟೆಂಟ್ ಇರ್ತದೆ ಸರ್. ಆದ್ರೆ ವಿಶೇಷವಾದ ಗುಣಗಳು, ಫಾರ್ ಎಕ್ಸಾಂಪಲ್ ಈಗ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರ್ಬೋದು, ಮೆಡಿಸಿನಲ್ ಕ್ವಾಲಿಟಿ ಇರ್ಬೋದು, ಅದರಲ್ಲಿ ಡ್ರಾಟ್ ರೆಸಿಸ್ಟೆನ್ಸ್ ಇರ್ಬೋದು, ವಾಟರ್ ಲಾಗ್ಡ್ ಕಂಡೀಷನ್ಗೆ ಈ ವಿಶೇಷ ಗುಣಗಳನ್ನ ಇರತಕ್ಕಂತ ಈ ತಳಿಗಳನ್ನ ನಾವು ಸಂರಕ್ಷಣೆ ಮಾಡ್ತಿದೀವಿ ಸರ್. ಸರ್ ಈಗ ಆಲ್ರೆಡಿ ರೈತರಿಂದ ರೈತರೇ ಮಾಡ್ತಾ ಇದಾರೆ ಸರ್ ಅದನ್ನ. ಅದನ್ನ ನಮ್ಮ ರಾಜ್ಯ ಸರ್ಕಾರದ ಮೂಲಕ ಒನ್ಸ್ ನಾವು ಈ ಸಂರಕ್ಷಣೆ ಮಾಡಿದ್ದು ಕಾರ್ಯಕ್ರಮ ಮಾಡಿದ್ಮೇಲೆ ಅದನ್ನ ತಾವ್ ಹೇಳಿದ ರೀತಿ ಮಾರ್ಕೆಟ್ ಅನ್ನು ಸಹ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ಫರ್ಗಟನ್ ಫುಡ್ ಶಾಪ್ಸ್ ಅಂತೇಳಿ ಮಾಡ್ತೀವಿ ಸರ್, ಮರೆತುವಾದ ಖಾದ್ಯಗಳ ಶಾಪ್ಗಳು. ಅದರಲ್ಲಿ ಈ ದೇಸಿ ತಳಿಗಳನ್ನ ರೈತರಿಗೆ ಬೇರೆ ಏನು ನಗರವಾಸಿಗಳಿಗೆ ಪ್ರಚಾರ ಮಾಡೋಕೆ ಮತ್ತೆ ಅವರು ಮಾಡತಕ್ಕಂತ ಖಾದ್ಯಗಳನ್ನು ಪ್ರಚಾರ ಮಾಡೋ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಬೀದರ್ ಡಿಸ್ಟ್ರಿಕ್ಟ್ ಲಿ ಮುನಾಬಾದ್ ತಾಲೂಕ. ನನ್ನ ಹೆಸರು ಮಹಾರುದ್ರಪ್ಪ. ಕೇಳಿ ರುದ್ರಪ್ಪ ಅವ್ರೆ, ನಮ್ಗ ನಮ್ಮ ಅಪ್ಪರು ಬೆಳಿತಿರೋದು ಕೆಂಪು ತಳಿವಿ. ಭತ್ತನಾ ಏನು? ಭತ್ತ ಸರ್, ಭತ್ತ. ಕೆಂಪಕಲ್ಲಿ ಅಂತೇಳಿ ಬೆಳಿತೀವಿ ನಮ್ಮ ತಂದೆಯವರು. ಕೆಂಪ? ಕೆಂಪು ಸರ್, ಕೆಂಪಕಲ್ಲಿ ಅಂತೇಳಿ. ಕೆಂಪಕಲ್ಲಿ? ಕೆಂಪಕಲ್ಲಿ ಅಂತ ನಮ್ ಕಡದು. ಅದು ಬೀಜ ಬೇಕು ಸರ್ ನಮಗೆ. ಸರ್ ಕಲಿ ಸರ್, ಈಗ ತಾವು ಹೇಳ್ದಂಗೆ ನಾವು ರೈತರ ಹತ್ರ ಕಲೆಕ್ಟ್ ಮಾಡಿದೀವಿ ಸರ್. ಈಗ ತಾವು ಹೇಳ್ದಂಗೆ ಕರಿ ಕಣಿವೆ, ಕೆಂಪು ಕರಿ, ಮತ್ತೆ ಕೆಂಪು ಶಾಹಿ, ಮತ್ ಜೀರಿಗೆ ಸಣ್ಣ, ಕರಿಭತ್ತ, ರಾಜಮಡಿ ಎಲ್ಲದನ್ನು ರಾಜ್ಯದ ಇರೋ ಸುಮಾರು 560 ಹೆಚ್ಚು ತಳಿ ಸಂರಕ್ಷಣೆ ಕಾರಿಂದ ಕಲೆಕ್ಟ್ ಮಾಡಿದೀವಿ ಸರ್. ರಕ್ತ ಸಾಲಿ ಕೂಡ ಇದೆ ಅದರಲ್ಲಿ. ಆದ್ರೆ ಅದ್ರಲ್ಲಿ ಯಾವ್ದು ಪ್ಯೂರಿಟಿ ಚೆಕ್ ಮಾಡ್ತಾ ಇದೀವಿ ಈ ವರ್ಷ. ಮುಂದಿನ ದಿನಗಳಲ್ಲಿ ಸುಮಾರು ಒಂದ್ ವರ್ಷ ನಂತರ ನಾವು ಒಂದ್ ಎರಡ್ ಮೂರು ರೆಪ್ಲಿಕೇಶನ್ ಬೇರೆ ಬೇರೆ. ಇಲ್ಲ, ನೀವು ಕೇಳಿದ್ದು ತಳಿ ಇಲ್ಲಿ ಮೊನ್ನೆ ಮಾರ್ಲಿಕ್ಕೆ ಇಟ್ಟಿದ್ರು, ಇಲ್ಲಿ ಬೀಜ ಮೇಳ ಮಾಡಿದ್ರಲ್ಲ ಬೆಂಗಳೂರಲ್ಲಿ. ಹೌದು, ಕೆಂಪು ಇದು ಕಲಿ ಇತ್ತದು ಅಲ್ಲಿ. ಕೆಂಪು ಸಣ್ಣದಿರುತ್ತೆ ಸರ್ ಅದಕ್ಕೆ. ಹೌದು ಹೌದು, ಅದಿತ್ತು, ನಾವು ನೋಡಿದ್ದೇವೆ ಅಲ್ಲಿ. ಓಕೆ, ಅದು ಸಿಗುತ್ತೆ, ಅವರು ಸಂಗ್ರಹಣೆ ಮಾಡ್ತಾರೆ ರಾಜ್ಯ ಸರ್ಕಾರ, ಅದಕ್ಕಾಗಿ ಯೋಜನೆ ಹಾಕೊಂಡಿದ್ದಾರೆ 5 ವರ್ಷದ್ದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೆ ಯಾವ್ದು ಪ್ರಶ್ನೆ ಇದೆ? ಹಲೋ, ಕೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಸರ್, ನಾ ಪ್ರೇಮಾನಂದ್ ಅಂತೇಳಿ, ಸಕಲೇಶ್ಪುರ ತಾಲೂಕ್ ಕೆತ್ತೂರು ಅಂತೇಳಿ. ಕೇಳಿ, ಅದು ಬೆಳೆ ಭತ್ತದ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ, ಪ್ರಶ್ನೆ ಕೇಳಿ. ಪ್ರಶ್ನೆನ ಮಂಜು ಸರ್ ಇದ್ದಾರೆ ಇಲ್ಲಿ. ಸರ್ ಹೇಳಿ, ಕೇಳಿ ಕೇಳಿ ಸರ್. ಸರ್ ನಮಸ್ಕಾರ, ನಾನು ಪ್ರೇಮಾನಂದ್ ಅಂತೇಳಿ, ಸಕಲೇಶ್ಪುರ ತಾಲೂಕು. ನಮಸ್ತೆ, ಹೇಳಿ ಸರ್. ಹೇಳಿ ಸರ್. ಹಾಸನ್ ಜಿಲ್ಲೆ ಸರ್. ನಮ್ಮ ಮಲೆನಾಡಲ್ಲಿ ತುಂಗಾ ಪ್ಲೇಸ್ ಇದು ಇಂಟರ್ನ್ ಅಂತ ಬೆಳೀತಾ ಇದೀವಿ. ಅದು ಇಂಟರ್ನ್ ಬೆಂಕಿ ರೋಗ ಬರ್ತದೆ ಅಂತೇಳಿ ಸಾಕಷ್ಟು ಜನ ಅದನ್ನ ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಈಗ ತುಂಗಾ ಬೆಳೀತಾ ಇದಾರೆ, ಆದ್ರೆ ಇಂಟರ್ನ್ ಟೈಪ್ ಬೇರೆ ನಮ್ಮ ಮಲೆನಾಡಲ್ಲಿ ಊಟಕ್ಕೆ ಜೊತೆಗೆ ಮಾರಾಟಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಅದು ಜನ ಇಷ್ಟಪಡ್ತಾರೆ. ಆ ತರದಲ್ಲಿ ಆ ತಳಿ ಏನಾದ್ರೂ ಬದಲಿಗೆ ಯಾವ್ದಾದ್ರು ಒಂದು ಮಾಡಬಹುದಾ ಮಲೆನಾಡು ಪಕ್ಕದಲ್ಲಿ? ಸರ್, ಈಗ ತಾವು ಕೇಳಿದ್ದೆಲ್ಲ ನೋಟಿಫೈಡ್ ವೆರೈಟಿ ಸರ್. ಇದನ್ನ ರಾಜ್ಯ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯಗಳ ಮೂಲಕ ಬಿಡುಗಡೆ ಮಾಡಿದ ಸರ್. ಇದು ನಾವು ಇವತ್ತು ಚರ್ಚೆ ಮಾಡ್ತಿರೋದು ದೇಸಿ ತಳಿಗಳು. ಇದನ್ನ ಈಗಾಗಲೇ ತಾವು ಇದು ಮಾಡಿದ್ದು, ಆಗ್ಲೇ ಸ್ಥಾಪನೆ ಆಗಿದೆ ಅದು. ಸಾಕಷ್ಟು ರೈತರಿಗೆ ಗೊತ್ತಿದೆ. ಈಗ ಗೊತ್ತಿಲ್ಲದಂತ ಅಮೂಲ್ಯ ತಳಿಗಳು ಈಗ ಕೆಲವು ರೈತರ ಹತ್ರ ಮಾತ್ರ ಉಳ್ಕೊಂಡವೆ. ಅಂತದನ್ನ ಹುಡುಕಿ ಹುಡುಕಿ ರಾಜ್ಯ ಸರ್ಕಾರ ಸಂಗ್ರಹಣೆ ಮಾಡಿ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತದೆ. ಅದು ಯೋಜನೆ ಹಾಕೊಂಡಿದ್ದಾರೆ, ಅದ್ರ ಸಲುವಾಗಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಆಕಾಶವಾಣಿ. ಹಲೋ ಹಲೋ, ಕೇಳಿ ಸರ್, ಹೆಸರೇಳಿ, ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಹೇಳಿ ಸರ್. ಹೌದು, ಇದು ಕೃಷಿರಂಗ ಇದಲ್ಲ? ಹಲೋ ಕೃಷಿರಂಗ ಸರ್, ಕೇಳಿ, ಪ್ರಶ್ನೆ ಕೇಳಿ. ದೇಶಿ ಬೀಜದ ಬಗ್ಗೆ ಮಾತಾಡ್ತಾರೆ. ಈಗ ನಾವು ಉತ್ತರ ಕರ್ನಾಟಕದಾಗ ಬರ್ತೇವ್ರಿ. ಹೌದು, ತಾಲೂಕ್ ಹತ್ತನೇ ಜಿಲ್ಲಾ ಬೆಳಗಾವ್ರಿ, ಕುರ್ಪಾದ್ಗೋಳ್ರಿ. ಕೇಳಿ, ಈ ನಮ್ಮ ಏರಿಯಾದಾಗ ಯಾವ ಶೇಂಗಾ ಬೀಜ ಹಾಕ್ಬೇಕ್ರಿ? ಅಲ್ಲ, ನಿಮ್ದು ಹೊಸ ಯಾವ್ದಾದ್ರು ಶೇಂಗಾ ತಳಿ ಇದ್ರೆ ಹೇಳಿ. ಅಲ್ಲಿ ಹಳೆ ತಳಿಗಳು ಇರ್ತಾವಲ್ಲ, ನಿಮ್ ರೈತರು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ, ಅದು ಮತ್ತೆಲ್ಲೂ ಬೇರೆ ಕಡೆ ಇರಲ್ಲ, ಪ್ರಚಾರ ಆಗಿರಲ್ಲ. ಈಗ ನಾವು ಹಾಕುದು ಗಜ್ಜಿ ಶೇಂಗಾ ರೀ. ಅದೇ ಗಜ್ಜಿ ಶೇಂಗಾ, ಅದು ಕೂಡ ಒಂದು ಏನು ಅದು ಅಪರೂಪದ ತಳಿ ಆಗಿದ್ರೆ ಅದನ್ನ ಸಂಗ್ರಹಣೆ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಅಂತದ್ದು ಕಾರ್ಯಕ್ರಮ ಇದು. ಹೊಸ ತಳಿಗಳ ಬಗ್ಗೆ ಅವರು ಅಲ್ಲ, ಹಳೆ ತಳಿಗಳು ನಿಮ್ ಕಡೆ ಇರ್ತದಲ್ಲ ಯಾವ್ದಾದ್ರು ಒಂದೊಂದು, ಅದು ಬೇರೆ ಕಡೆ ಇರಲ್ಲ, ಅಪರೂಪದ ತಳಿ ನಿಮ್ ಕಡೆ ಇರುತ್ತದು. ಅಂತ ರೈತರನ್ನು ಹುಡುಕಿ ಅವರು ಸಂಗ್ರಹಣೆ ಮಾಡಿ ಮತ್ತದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಯೋಜನೆ ಹಾಕೊಂಡಿದ್ದಾರೆ. ಅಂದ್ರೆ ಈಗ ಸಂಗ್ರಹಣೆ ಅಷ್ಟ ಚಾಲೋ ಇದಾರೆ? ಇಲ್ಲ, ಸಂಗ್ರಹಣೆ ಮಾಡಿ ನಾವು ಅದನ್ನ ಮುಂದಿನ ಪೀಳಿಗೆಗೂ ಅದನ್ನ ಇಡಬೇಕು ಅಂತೇಳಿ ಜೀನ್ ಬ್ಯಾಂಕ್ ಅಲ್ಲಿ ಇಡ್ತಾ ಇದೀವಿ ಸರ್. ಮತ್ತೆ ಒಂದ್ ಎರಡು ವರ್ಷ ಆದ ನಂತರ ಒನ್ಸ್ ಅದನ್ನ ನಾವು ಶುದ್ಧೀಕರಣ ಆದ್ಮೇಲೆ ರೈತ ಸಂಪರ್ಕ ಕೃಷಿ ಇಲಾಖೆ ಮೂಲಕನೇ ರಾಜ್ಯ ಸರ್ಕಾರ ಎಲ್ಲಾ ರೈತರಿಗೂ ಪರಿಚಯ ಮಾಡಿ ವಿಶೇಷ ಗುಣ ಇರತಕ್ಕಂತ ಸುಮಾರು 20 ಬೆಳೆಗಳದ್ದು ನಾವು ರೈತರಿಗೆ ಹಂಚಿಕೆ ಮಾಡಕ್ಕೆ ಉದ್ದೇಶ ಇಟ್ಕೊಂಡಿದೀವಿ ಸರ್. ನಮಸ್ಕಾರ, ಮುಂದಿನ ಕರೆ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಕೇಳಿ ಸರ್, ಹೆಸರು ಹೇಳಿ ಅಲ್ಲಿಂದ. ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಕಸ್ಕೋಬಳಿ. ಕೇಳಿ ಸರ್. ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಈ ಕಾಶಿ ಕಂಪನಿಯವರು 3 kg ಭತ್ತ ಕೊಟ್ಬಿಟ್ಟು ಒಂದ್ 3 kg ಬ್ಯಾಗ್ ಗೆ 40 ಬ್ಯಾಗ್ ಭತ್ತ ಬೆಳಿಬೋದು ಅಂದ್ಬಿಟ್ಟು ಒಂದ್ ಇದ್ ಮಾಡ್ತಾರೆ ಸರ್ ಈ ಕಡೆ ನಮ್ ಕಡೆ ಎಲ್ಲ. ಇದು ನಿಜಾನ? ಮತ್ತೆ ಇದೀಗ ಸರ್, ನಾವು ಅವಾಗೆಲ್ಲ 25 kg ಬ್ಯಾಗ್ ಅಲ್ಲಿ ಬೆಳಿತಿದ್ವು, ಇದು ನಿಜಾನ ಅಂತ ಕೇಳ್ತದೆ ಸರ್. ಸರ್, ಇವತ್ತು ನಾವು ಚರ್ಚೆ ಮಾಡ್ತಿರೋದು ದೇಸಿ ತಳಿಗಳದು, ತಾವು ಏನು ಪ್ರತ್ಯಕ್ಷವಾಗಿ ಅಲ್ಲಿ ಏನು 3 kg ದೇಶಿ ತಳಿಗಳು ಅಗದಿ ಕಡಿಮೆ ಬೆಳೆ ಕೊಡ್ತವೆ, ಇಳುವರಿ ಅಷ್ಟು ಕೊಡದೇ ಇಲ್ಲ. ಇಳುವರಿ ಬಗ್ಗೆ ಅದು ಇಲ್ಲೇ ಇಲ್ಲ, ಮಾತೇ ಇಲ್ಲ ಅಲ್ಲಿ. ಅವು ಕಡಿಮೆ ಇಳುವರಿ ಕೊಡ್ತವೆ, ಗುಣಮಟ್ಟದ ಕೊಡ್ತವೆ, ಮತ್ತೆ ಬಿಸಿಲು ಜಾಸ್ತಿ ಆದಾಗ ಅವು ಬೆಳ್ಕೊಂಡು ಹೋಗ್ತವೆ, ಅಷ್ಟೇ ಅದರದ್ದು ಪ್ರಯೋಜನ. ಮತ್ತೆ ಏನು ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಂತ. ಸರ್, ಇಳುವರಿ ಕಮ್ಮಿ ಕೊಟ್ಟಾಗ ನಾವು ರೈತರು ಆರ್ಥಿಕವಾಗಿ ನಾವು ಎಲ್ಲಿಂದ ತರಿಸ್ತಾರೆ? ಇಲ್ಲ ಇಲ್ಲ, ಇದು ಅಪರೂಪದ ತಳಿಗಳು, ನಿಮ್ಮಂತ ಕೆಲವು ರೈತರು ಅವರಲ್ಲಿ ಇದಾವೆ ಇನ್ನುವ, ಅದು ಪ್ರಚಾರ ಆಗಿಲ್ಲ ಇನ್ನುವ. ಅಂತ ತಳಿಗಳನ್ನ ಹುಡುಕಿ ಹುಡುಕಿ ಸಂರಕ್ಷಣೆ ಮಾಡಬೇಕಂತ ಒಂದು ಯೋಜನೆ ಸರ್ಕಾರ ಹಾಕೊಂಡಿದೆ, ಅದರ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರ ಸಲುವಾಗಿ 5 ವರ್ಷದ ಯೋಜನೆ ಹಾಕೊಂಡಿದ್ದಾರೆ ಅವರು. ಆಯ್ತು, ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ಕೇಳಿ ಮಹೇಶ್ ಅವರೇ. ಸರ್, ಸಂಪ್ರದಾಯದಲ್ಲಿ ಗುಂಡಿ ಒಳಗಡೆ ಗುಂಡಿ ನೆಲಮಾಳಿಗೆ ಗುಂಡಿ ಮತ್ತೆ ಕಣಜ ನಮ್ ಕಡೆ ತಡಿಕೆ ಅಂತೀವಿ, ಇರ್ತಕ್ಕಂಥ ತಳಿಗಳಿಗೂ ನೀವು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳುವ ತಳಿಗೂ ಇರುವ ವ್ಯತ್ಯಾಸ ಏನು ಸರ್? ಸರ್, ತಾವು ಅದೇ ದೇಸಿ ತಳಿಗಳು ಏನ್ ಸಂರಕ್ಷಣೆ ಮಾಡಿ ವಾಡೆ ಮತ್ತೆ ಮೂಡೆಗಳಲ್ಲೆಲ್ಲ ಕಲೆಕ್ಟ್ ಮಾಡ್ತಿದ್ರಲ್ಲ, ಏನು ನಮ್ ಬಿತ್ತನೆ ಬೀಜ ಇರ್ಬೋದು ಅವನ್ನೆಲ್ಲ ಕೆಲವು ಕಡೆ ವಾಡೆ ಅಂತಾರೆ, ಮೂಡೆ ಮತ್ತೆ ಕೆಳಗಡೆ ಪಾಯದಲ್ಲೂ ಕಲೆಕ್ಟ್ ಮಾಡ್ತಿದ್ರಲ್ಲ, ಆ ದೇಸಿ ಬಿತ್ತನೆ ಬೀಜಗಳನ್ನೇ ನಾವೀಗ ಸಂರಕ್ಷಣೆ ಮಾಡಿ ಮುಂದಿನ ತಲೆಮಾರಿ ಕೊಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಸರ್ ಇಲಾಖೆ ಮೂಲಕ. ಸೇಮ್ ಅದೇ ದೇಸಿ ಬಿತ್ತನೆ ಬೀಜಗಳನ್ನ ಈಗ ನಮ್ಮ ಇಲಾಖೆ ಕಲೆಕ್ಟ್ ಮಾಡಿದೆ. ಈಗ ಸರ್, ನಿಮ್ಮ ಹತ್ರ ಆ ತರದ ತಳಿಗಳು ವಿಶೇಷವಾದ ಗುಣ ಇದ್ರೆ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಭೇಟಿ ಮಾಡಿದ್ರೆ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ GKVK ಜೀನ್ ಬ್ಯಾಂಕ್ ಅಲ್ಲಿ ಅದಿಟ್ಬಿಟ್ಟು ತಳಿನ ಶುದ್ಧೀಕರಣ ಮಾಡಿ ನಾವು ಪ್ರಚಾರ ಮಾಡ್ತೀವಿ ಸರ್. ದಯವಿಟ್ಟು ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಕಾಂಟ್ಯಾಕ್ಟ್ ಮಾಡಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಸರ್, ಹೆಸರಳ್ಳಿ ಎಲ್ಲಿದ್ದ? ಮಂಜು ಸರ್ ಅವರೇ, ಈಗ ಹಾಗಿದ್ರೆ ವಿಶೇಷ ತಳಿಗಳು ಅಪರೂಪದ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇದಕ್ಕೆ ಈ ಒಂದು ರೈತರಿಗೆ ಯಾವ್ಯಾವ ಸವಲತ್ತು ಕೊಡ್ತೀರಿ ಹಾಗೆಲ್ಲಾದ್ರೂ ಮಾಡಿದ್ರೆ? ಸರ್, ಈಗ ನಾವು ಸಾಕಷ್ಟು ಕಳೆದ ವರ್ಷದಿಂದ ಸಾಕಷ್ಟು ಈ ಫಸ್ಟ್ ದೇಸಿ ತಳಿಗಳದ್ದು ಪ್ರಚಾರ ಮಾಡಿದೀವಿ, ಯಾರ್ಯಾರು ರೈತರು ಇದನ್ನ ಸಂರಕ್ಷಣೆ ಮಾಡ್ತಿದಾರೋ ಆ ಸಂರಕ್ಷಣೆ ಮಾಡತಕ್ಕಂತ ರೈತರೆಲ್ಲ ನಾವು ಒಗ್ಗೂಡಿಸಿ ನಮ್ಮ ಈ ಕೃಷಿ ಇಲಾಖೆ ಡೆವಲಪ್ ಮಾಡಿರೋ ಆಪ್ ಅಲ್ಲಿ ಅದನ್ನ ಕಲೆಕ್ಟ್ ಮಾಡಿ ದತ್ತಾಂಶನ ಅವರಿಗೆ ಮುಂದಿನ ದಿನಗಳಲ್ಲಿ ಮೊಟ್ಟ ಮೊದಲಿಗೆ ಗುರುತಿಸಬೇಕು ಸರ್ಕಾರ ಮತ್ತೆ ಇಲಾಖೆ ಮೂಲಕ. ಫಸ್ಟ್ ಅವರನ್ನ ಗುರುತಿಸಬೇಕು ಇಲ್ಲಿವರೆಗೂ ಮಾಡತಕ್ಕಂತ ಅವರು ಕೆಲಸನ. ಎರಡನೇದು, ಗುರುತಿಸಿದ ನಂತರ ಅವರು ಮಾಡ್ತಿರತಕ್ಕಂತ ಕೆಲಸಕ್ಕೆ ನಮ್ದು ಅವ್ರೇನೇನು ಇಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ತಳಿಗಳ ಸಂರಕ್ಷಣೆ ಮಾಡಿದ್ದಾರೆ ಅದನ್ನೆಲ್ಲ ಮಾಹಿತಿ ಕಲೆ ಹಾಕಿದ್ರು ಬೇಸಿಸ್ ಮೇಲೆ ಅವರಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತಿದೀವಿ. ಮತ್ತೆ ಅವರು ಸಂರಕ್ಷಣೆ ಮಾಡ್ತಿರತಕ್ಕಂತ ಏನೇನು ತಳಿಗಳನ್ನ ವಾಡೆ ಮೂಡೆಗಳಲ್ಲಿ ಅಥವಾ ಬೇರೆ ಬೇರೆ ವಿಧಗಳಲ್ಲಿ ಮಾಡ್ತಿದಾರಲ್ಲ ಅದಕ್ಕೂ ಪ್ರೋತ್ಸಾಹನ ಕೊಡಬೇಕು ಅಂತ ನಾವು ಅವಕಾಶ. ಹೆಸರಿಡಿ ಸರ್, ಎಲ್ಲಿಂದ? ದಾವಣಗೆರೆ ಜಿಲ್ಲೆ ನಮ್ತಿಯಿಂದ ಅಂಪಣ್ಣ ಅಂತಂದು. ಕೇಳಿ ಪ್ರಶ್ನೆ. ನಮ್ಮೂರ್ ಮೆಣಸಿನ್ಕಾಯಿ ತಳಿ ಇತ್ತು ಸರ್, ನಮ್ತಿ ತಳಿ. ಹೌದು, ಅದು ಇದೆಯಾ ಸರ್ ಈಗ? ಸರ್, ಈಗ ರೈತರ ಹತ್ರ ನಾವು ಕಲೆಕ್ಟ್ ಮಾಡಿದ್ರಲ್ಲಿ ಇರ್ಬೋದದು. ನಾವೀಗ ಏನು ರಾಜ್ಯಾದ್ಯಂತ ಸುಮಾರು 2,300 ಹೆಚ್ಚು ತಳಿಗಳನ್ನ ಕಲೆಕ್ಟ್ ಮಾಡಿದೀವಿ, ಅದನ್ನ ವಿಶ್ವವಿದ್ಯಾನಿಲಯಗಳಿಗೆ ಕೊಟ್ಟಿದೀವಿ ಸರ್. ಈಗ ತಳಿಗಳದು ನಾನು ಅದನ್ನ ರೈತರ ಹತ್ರ ಕಲೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಅದೇನಾದ್ರು ಸುತ್ತಮುತ್ತ ಸಮೀಪದಲ್ಲಿ ಇತ್ತು ಅಂದ್ರೆ ನಾವು ವಿಚಾರ ಮಾಡಿದ್ರೆ ಸಿಗ್ತಾ ಇಲ್ಲ, ಅದು ಎಲ್ಲ ಹೈಬ್ರಿಡ್ ಮಾಡ್ತಾ ಇದಾರೆ ಈಗ. ಓಕೆ ಓಕೆ, ನಾನು ಅದ್ ನಮ್ಮ ಹತ್ರ ಕಲೆಕ್ಟ್ ಆಗಿದ್ರೆ ನಾನು ಖಂಡಿತ ಗಮನಕ್ಕೆ ತರ್ತೀನಿ ಸರ್, ತಮ್ಮ ಗಮನಕ್ಕೆ ತರ್ತೀನಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಮಂಜು ಸರ್ ಅವರೇ, ಈಗ ಸಂರಕ್ಷಿಸಲಾಗಿರುವ ದೇಶಿ ತಳಿ ಬೀಜಗಳ ಶುದ್ಧತೆ ಬಗ್ಗೆ ಅಧ್ಯಯನ ಕ್ರಮಗೊಳ್ಳುತ್ತಾ ಇದ್ದಾರೆ ಹೆಂಗೆ ಸರ್? ಈ ವರ್ಷ ಕಳೆದ ವರ್ಷ ನಾವೇನು ಈ ಪ್ಲಾನ್ ಹಾಕೊಂಡಿದ್ವ, ಈ ವರ್ಷ ನಾವು ಸುಮಾರು 560 ಹೆಚ್ಚು ರಾಜ್ಯಾದ್ಯಂತ ಇರುವ ದೇಸಿ ತಳಿ ಸಂರಕ್ಷಣೆ ಅವರ ಮೂಲಕ 2100 ಹೆಚ್ಚು ವಿವಿಧ 20 ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಬಿತ್ತನೆ ಬೀಜನ ಕಲೆಕ್ಟ್ ಮಾಡಿ ಇಟ್ಟಿದೀವಿ ಸರ್. ಆ ಬಿತ್ತನೆ ಬೀಜಗಳನ್ನ ರಾಜ್ಯದ 5 ಕೃಷಿ ವಿಶ್ವವಿದ್ಯಾನಿಲಯಗಳ ಸುಮಾರು 15 ತಳಿ ತಜ್ಞರಿಗೆ ಈ ಬಿತ್ತನೆ ಬೀಜಗಳನ್ನ ಕೊಟ್ಬಿಟ್ಟು ತಳಿ ಶುದ್ಧೀಕರಣನ ಈಗ ಆಲ್ರೆಡಿ ಪ್ರಾರಂಭ ಮಾಡಿದೀವಿ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ? ನಾವು ಟಿನರಸೀಪುರ ತಾಲೂಕು ಯಾಗನೂರಿಂದ ಎಸ್ಪಲಣ್ಣ ಅನ್ಬಿಟ್ಟು. ಕೇಳಿ, ಪ್ರಶ್ನೆ ಕೇಳಿ ಸರ್. ಪನ್ನಿ ತಳಿ ಸಿಗ್ತಾ ಇಲ್ವಲ್ಲ ಸರ್? ಏನು ಅಕ್ಕಿನ ಏನು ಭತ್ತನ ಏನದು? ಪನ್ನಿ ಭತ್ತ. ನಿಮ್ಮ ರೆಡಿ ಸೆಟ್ ದೂರ ಐಡಿ? ಪನ್ನಿ ಅಂತ ಅನ್ಬಿಟ್ಟು ಸರ್, ಹಳೆಯ ತಳಿ. ಪನ್ನಿನ? ಸರ್ ತಾವು ಹೇಳಿದ ಭತ್ತ ಕೈ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರೆಲ್ಲ, ಅದನ್ನ ಈಗ ಏನಾಗಿದೆ ಎಲ್ಲಾರು ಹೇಳಿ. ನಾನೇ ಬೆಳೆದಿದ್ದೀನಿ ಸರ್ ಮೊದ್ಲು. ಹಾ, ಅದು ಇವಾಗ ಸಿಗ್ತಾ ಇಲ್ಲ ಭತ್ತ. ಈಗ ನಿಮ್ಗೆ ಬೆಳಿಲಿಕ್ಕೆ ಸಿಗ್ತಾ ಇಲ್ಲ? ಇಲ್ಲ ಸರ್. ಈಗ ಸಿಗುತ್ತೆ ಅದು? ಇಲ್ಲ, ಅದು ಸಿಗುತ್ತೆ. ಇಲ್ಲಿ ಬೀಜ ಮೇಳ ಅಂತ ಏರ್ಪಾಡು ಮಾಡಿದ್ರು ಈಗೊಂದು 2 ತಿಂಗಳದ ಹಿಂದೆ ಬೆಂಗಳೂರಲ್ಲಿ. ಅಲ್ಲಿ ಅದು ಮಾರಕ್ಕೆ ಬಂದಿತ್ತು. ಅದು ಈಗ ಸರ್ಕಾರೇತರ ಸಂಸ್ಥೆಗಳ ಮೂಲಕ ಅದು ಮಾರ್ತಾ ಇದ್ದಾರೆ ಸರ್ಕಾರ ಕೂಡ. ಎಲ್ಲಿದೆ ಸರ್? ತಮಿಳ್ನಾಡಲ್ಲಿ ಇದೆ ಅಂತ. ಹಾ, ಅಲ್ಲ ಅವರೆಲ್ಲ ಬಂದಿದ್ರು, ತಮಿಳ್ನಾಡು, ಒರಿಸ್ಸಾ, ಮತ್ತೆ ನಮ್ದು ಪಶ್ಚಿಮ ಭಾರತದ ರಾಜ್ಯಗಳಿಂದ ಎಲ್ಲ ಬಂದು ಅವರು ಮಾಡಿದ್ರು. ಹಾ, ರಾಜ್ಯ ಸರ್ಕಾರದ ವತಿಯಿಂದಾನೇ ಆ ಕಾರ್ಯಕ್ರಮ, ಈ ಬೀಜ ಮೇಳ ಅಂತ ಏರ್ಪಾಡು ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಭತ್ತ ನಿಮಗೆ ವಿಶೇಷ ತಳಿಗಳನ್ನ ಸಂಗ್ರಹಿಸಿ ಅಲ್ಲಿ ಮಾರಿದ್ರು ಒಂದಿಷ್ಟು ರೈತರು ಬಂದು. ನಿಮ್ಗೆ ಸಿಗ್ತದೆ ಆ ಭತ್ತ? ಕರೆ ಮಾಡಿದ್ಕೆ ಧನ್ಯವಾದಗಳು. ಮಹೇಶ್ ಸರ್ ಅವರೇ, ಈಗ ಕೆಲವು ಘೋಷಣೆ ಆಗಿರ್ತಾವಲ್ಲ, ನಾವು ಇಂಥ ಭತ್ತನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಇಂಥ ತಳಿನ, ಆ ಘೋಷಣೆ ಮಾಡಿದ ತಳಿಗಳ ಬಗ್ಗೆ ಯಾವ್ಯಾವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸರ್? ಈಗ ನಾವೇನು ರಾಜ್ಯ ಸರ್ಕಾರದಿಂದ 20 ತಳಿಗಳನ್ನ ನಾವು ಆಲ್ರೆಡಿ ಘೋಷಣೆ ಮಾಡಿದೀವಿ. ಹೌದು. ಈಗ ಅದನ್ನೆಲ್ಲ ನಾವು ಬಿತ್ತನೆ ಸೀಡ್ಸ್ ಅನ್ನ ನಾವು ಜೀನ್ ಬ್ಯಾಂಕ್ ಅಲ್ಲಿ ಇಟ್ಟ ನಂತರ ಈಗ ವಿಶ್ವವಿದ್ಯಾಲಯದ ತಳಿ ತಜ್ಞರಿಗೆ ಅದು ಕೊಟ್ಟು ಅದನ್ನ ಪ್ಯೂರಿಫಿಕೇಶನ್ ಆದ್ಮೇಲೆ ನಂತರ ಮುಂದಿನ ದಿನಗಳಲ್ಲಿ ಅದನ್ನ ರೈತರ ಹೆಸರಲ್ಲೇ ನಮ್ದು ಏನ್ ಅಡ್ವೈಸರಿ ಕಮಿಟಿ ಅಲ್ಲಿ ಚರ್ಚೆ ಮಾಡಿ ರೈತರ ಹೆಸರಲ್ಲಿ ಅದನ್ನ ಆ ತಳಿನ ವಿಶೇಷವಾಗಿರೋ ಗುಣ ಇರೋದಂತ ತಳಿಗಳ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ಹಾ ಹೇಳಿ ಸರ್, ಮುಂದೆ ಉತ್ತರ. ಆ ತಳಿಗಳನ್ನ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಅವನ್ನ ಎಲ್ಲ ಸಾರ್ವಜನಿಕರಿಗೆ ವಿತರಿಸಬೇಕು, ಈ ವಿಶೇಷವಾದ ಗುಣ ಇರತಕ್ಕಂಥ ತಳಿಗಳನ್ನಂತ ಈಗ ಆಲ್ರೆಡಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಹಲೋ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ನನ್ನ ಹೆಸರಿಂದ ಮೈಸೂರು ತಾಲೂಕು. ಪ್ರಶ್ನೆ ಕೇಳಿ ಸರ್. ಈಗ ದೇಶಿ ತಳಿ ಅಂತಂದ್ರಲ್ಲ ಸರ್, ಇಳುವರಿ ಕಡಿಮೆ ಕೊಡ್ತದೆ. ಇವತ್ತು ರೈತರು ಅದು ಬೆಳೆದ್ರೆ ಹೌದು ನಷ್ಟ ಆಯ್ತದಲ್ಲ ಸರ್, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವ? ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಂಜು ಸರ್ ಅವರು. ಸರ್ ಈಗ ನಾವ್ ಏನಂದ್ರೆ ಸರ್, ಅದ್ರಲ್ಲಿರತಕ್ಕಂಥ ಜೀವ ವೈವಿಧ್ಯತೆ ಇರತಕ್ಕಂಥ ತಳಿಗಳನ್ನ ಮೊತ್ತ ಮೊದಲು ಸಂರಕ್ಷಣೆ ಮಾಡ್ತಾ ಇದೀವಿ ಸರ್. ಈಗ ತಾವು ಈಗ ಎಲ್ಲಾ ರೈತರು ಏಕಕಾಲಕ್ಕೆ ಅದನ್ನ ಬೆಳೆಯಲ್ಲ, ಅಟ್ಲಿ ಕೊನೆ ಪಕ್ಷ ಅವರ ಮನೆಗೆ ಆಗೋಷ್ಟು ಊಟ ಮಾಡೋಷ್ಟು ಅವರಿಗೆ ರಿಲೇಟಿವ್ಸಿಗೆ ಆ ಸ್ನೇಹಿತರಿಗೆ ಕೊಡೋ ಅಷ್ಟು ಅವರು ಫಸ್ಟ್ ಆರೋಗ್ಯಯುತ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವ್ ಇದ್ ಮಾಡ್ತಾ ಇದೀವಿ. ಏಕಕಾಲಕ್ಕೆ ಎಲ್ಲಾ ರೈತರು ಎಲ್ಲಾ ಪ್ರದೇಶದಲ್ಲಿ ಅವರು ಇದನ್ನ ಬೆಳೆಯೋದು ಇಲ್ಲ, ಮತ್ತೆ ಅಷ್ಟು ಬಿತ್ತನೆ ಬೀಜನೂ ಇಲ್ಲ. ಮೊದ್ಲು ನಾವು ಮೊದ್ಲಿಗೆ ನಾವು ಆರೋಗ್ಯವಂತರ ಆದ್ರೆ ನಮ್ಮ ಸುತ್ತಮುತ್ತ ಸಮಾಜನ ಆರೋಗ್ಯವಂತ ಮಾಡುವ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಬೆಳೆಗಳ ದೇಶಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಪೀಡೆನಾಶಕ ಪರೀಕ್ಷಾ ಪ್ರಯೋಗಾಲಯದ ಉಪನಿರ್ದೇಶಕರಾದ ಶ್ರೀ ಎಸಿ ಮಂಜು ಅವರು ಆಗಮಿಸಿದ್ದರು. ಮಂಜು ಸರ್ ಅವರೇ, ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಎಲ್ಲ ಕೇಳುಗರು, ಕರೆ ಮಾಡಿದವರಿಗೆ ನಮ್ಮ ಆಕಾಶವಾಣಿ ಬೆಂಗಳೂರು ವತಿಯಿಂದ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಡನೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದಿರಿ. ಇಂದಿನ ವಿಷಯ ದೇಸಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ. ಈ ವಿಷಯವಾಗಿ ಉತ್ತರಿಸಿದವರು ರಾಜ್ಯ ಪೀಡನಾಶಕ ಪರೀಕ್ಷಣಾ ಪ್ರಯೋಗಾಲಯದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಎಸಿ ಮಂಜು ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸಿಬಿ ಜೋಶಿ, ಗೋವಿಂದ ರಾಜ್ ಹಾಗೂ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೆಲವು ಪ್ರಕಟಣೆಗಳು. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಸಮಾಜಕ್ಕೆ ಅತಿ ಹೆಚ್ಚು ವೈದ್ಯರನ್ನು ನೀಡಿರುವ ಕರ್ನಾಟಕದ ಪ್ರತಿಷ್ಠಿತ ಗುರುದೇವ್ ಶಿಕ್ಷಣ ಸಂಸ್ಥೆಯ ನೀಟ್ ಅಕಾಡೆಮಿಯಲ್ಲಿ ರಿಪೀಟರ್ಸ್ ಕೋರ್ಸ್ಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ ರಾಜ್ಯ ಮತ್ತು ರಾಷ್ಟ ಮಟ್ಟದ ಅತ್ಯುತ್ತಮ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಗುರುದೇವ್ ನೀಟ್ ಅಕಾಡೆಮಿ. ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಅನುಭವಿ ಶಿಕ್ಷಕ ತಂಡ, ಯಶಸ್ವಿ ಪಾಠ ಯೋಜನೆಗಳು, ಡೈಲಿ ವೀಕ್ಲಿ ಹಾಗೂ ಗ್ರ್ಯಾಂಡ್ ಟೆಸ್ಟ್ಗಳ ನಿರಂತರ ಮೌಲ್ಯಮಾಪನ ಹಾಗೂ ವೈಯಕ್ತಿಕ ಕಾಳಜಿ. ನಿಮ್ಮ ವೈದ್ಯರಾಗುವ ಕನಸಿಗೆ ಇನ್ನು ಒಂದು ಹೆಜ್ಜೆ ಮಾತ್ರ. ಇಂದೇ ಭೇಟಿ ನೀಡಿ ಗುರುದೇವ್ ನೀಟ್ ಅಕಾಡೆಮಿ, ಭಾರತೀನಗರ 3ನೇ ಅಡ್ಡರಸ್ತೆ, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9880452226, 9880412226. ಈ ವರಮಹಾಲಕ್ಷ್ಮಿ ಹಬ್ಬದಂದು ಹೊಳೆಯುವ ಶುಭ ಹಾರೈಕೆಗಳನ್ನು ಮನೆಗೆ ತನ್ನಿ. August 1-17 ವಿಶೇಷ ಕೊಡುಗೆಗಳೊಂದಿಗೆ ಆಚರಿಸಿ. ಚಿನ್ನದ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ಬೆಳ್ಳಿಯ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ರಿಯಾಯಿತಿ. ಜೊತೆಗೆ ಚಿನ್ನದ ದರದಲ್ಲಿ ಫ್ಲಾಟ್ 10% ರಿಯಾಯಿತಿ ಪಡೆಯಿರಿ. ಸಾಂಪ್ರದಾಯಿಕವಾಗಿ ಹೊಳೆಯುವ ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ರಾಜಾರಾಮ್ ಬಾಪು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜಾರಾಮ್ ನಗರ, ಸಾಂಗ್ಲಿ, ಮಹಾರಾಷ್ಟ್ರ. ಇಲ್ಲಿ ಬಿಟೆಕ್ನೊಂದಿಗೆ ವಿದೇಶದಲ್ಲಿ ಎಂಎಸ್ ಮಾಡಬೇಕೇ? ಆರ್ಐಟಿನಲ್ಲಿ ಪ್ರವೇಶ ಪಡೆಯಿರಿ. ಎಂಎಸ್ ಆರ್ಐಟಿಯಲ್ಲಿ 2 ವರ್ಷ, ವಿದೇಶದಲ್ಲಿ 3 ವರ್ಷ, ಅಥವಾ ಆರ್ಐಟಿನಲ್ಲಿ 3 ವರ್ಷ, ವಿದೇಶದಲ್ಲಿ 2 ವರ್ಷ. ಬಿಎಸ್ ಆರ್ಐಟಿಯಲ್ಲಿ 2 ವರ್ಷ, ವಿದೇಶದಲ್ಲಿ 2 ವರ್ಷ. ಪಿಜಿ ಎಂಟೆಕ್ ಎಂಬಿಎ ಆರ್ಐಟಿಯಲ್ಲಿ 1 ವರ್ಷ, ವಿದೇಶದಲ್ಲಿ 1 ವರ್ಷ. ಸಿಇಟಿ, ಎಟಿಎಂಎ, ಸಿಇಟಿ ಮೂಲಕ ಪ್ರವೇಶ ಪಡೆಯಬಹುದು. ಮಹಾರಾಷ್ಟ್ರ ಸಿಇಟಿ ಹಾಗೂ ಜೆಡಬ್ಲ್ಯೂಇ ಮೂಲಕ ಕೂಡ ಪ್ರವೇಶ ಪಡೆಯಬಹುದು. 50 ವಿಶ್ವವಿದ್ಯಾಲಯಗಳೊಂದಿಗೆ ಎಂಒಯು. ಸಂಪರ್ಕಿಸಿ ಡಾಕ್ಟರ್ ರಮೇಶ್ ಮೇದಾರ್, ಆರ್ಐಟಿ, ರಾಜಾರಾಮ್ ನಗರ್, ಸಾಂಗ್ಲಿ. ಮೊಬೈಲ್ 9731223993. ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ, ಅಪ್ನೆ ಕೋ ಫಿಟ್ ರಖ್ತೆ ಹೈ, ತೋ ಯೇ ವಿಕಸಿತ್ ಭಾರತ್ ಕಿ ಯಾತ್ರಾ ಮೇ ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ

ಇದನ್ನ ಇವರ ವಿಚಾರ ಮಾಡುವುದಿಲ್ಲ, ಚಿಂತೆ ಒಳಗ ಸಣ್ಣ ತರಲ್ಲ. ಸೋದ ಯಾರು ನೋಡಿಲ್ಲ, ಅದನ್ನ ಇವರ ಮಾಡತಾರ ಪಾಲ, ಸಿಮಿ ಸರ್ಸಿ ಹೋಗುವ ತಾರ ಪಲ್ಲ. ಸೃಷ್ಟಿ ಪದವಿಯ